ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದಿನ್ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಈಗ ಕೇಳಿ ಬಸಪ್ಪ ಹೆಗ್ಗಡದಿನ್ನಿ ಅವರಿಂದ ಹಲವು ವಾದ್ಯಗಳಿಂದ ಜಾನಪದ ಗೀತೆಗಳನ್ನು. ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನಾ? ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂತು ನಾನು, ಮರೆಯಲೆಂತು ನಾನು. ಒಂಬತ್ತು ತಿಂಗಳಲ್ಲಿ ಒಡಲ ಭರತಾಪದಲ್ಲಿ ನಂದು ಬೆಂದು ಬಳಲುತ್ತ ನೀನ ಪಡದಿಯನ್ನ ಜನ್ಮವನ್ನು. ಜನ್ಮವಾಯಿತಮ್ಮ ನಾನು ಹುಟ್ಟಿ ಬಂದೇನಮ್ಮ, ಮತ್ತೆ ಹುಟ್ಟಿ ಬಂದೇನಮ್ಮ. ಬಾಣತಿಯೋ ನಿನ್ನ ಜನ್ಮ, ರಕ್ತ ನದಿಯೋ ಆಯಿತಮ್ಮ. ಮೈಯ ಮರತೀಯಮ್ಮ, ಆಡಿ ಮೈಯ ಮರತೀಯಮ್ಮ. ಬಾಣತಿಯು ನಿನ್ನ ಜನ್ಮ, ರಕ್ತ ನದಿಯು ಆಯಿತಮ್ಮ. ಆ ನಿನ್ನ ನೋವಿನ ನೆಲೆಯು ಲೋಕದೊಳಗ ಯಾರಿಗಮ್ಮ. ಆಡಿ ಮೈಯ ಮರತಿಯಮ್ಮ, ಆಡಿ ಮೈಯ ಮರತಿಯಮ್ಮ. ಬಸಪ್ಪ ಹೆಗ್ಗಡದಿನ್ನಿ ಅವರಿಂದ ಹಲವು ವಾದ್ಯಗಳಿಂದ ಜನಪದ ಗೀತೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆಯಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.